ಅದನ್ನು ಅಲ್ಲಸ್ ಕಮಿಷನ್ ಮಾಡಿ ನೀನು ಆ ಅಲ್ಲಸ್ ಕಮಿಷನ್ ಮಾಡಿ ಈಗ ನಮ್ಮೆ ಆಂಡ್ರೂಡ ತಂತ್ರಿಗಳಲ್ಲಿ ನೀವು ಕವಿತಾರೆ ನಮ್ಮೆ ಆಂಡ್ರೂ ಯಾವತ್ತೂ ವಿಷಯ ಅದರಲ್ಲಿ ಮೇವಿನ ಕೂಡ ಕಂಡು ಉತ್ತರ ದೇವಿಯ ಮಮ ಹೆದುರು ಅವತ್ತು ಇಷ್ಟೇ ಆಗಿ ಇನ್ನೋರು ಹೆಂಗೋಮಗೇನು ನಮ್ಮ ಅಪೇಕ್ಷಾ ಜಾತಿ ಪಕ್ಷಿ ಆಂಡ್ರೂ ಮಹಾದವರ ಹೊರಗಾಕರ ಪ್ರದೇಶ ದಿನಾಸಿಗೆ ಫೈರ್ ದಾಟ್ ಅಂತ ಅಲ್ಲ ಸೂಚನೆ ಕೊಪ್ಪಿಸ ಮಾಡಿದ್ದಾರೆ ಕಟ ಉತ್ತರ ಹೇಳಿದ್ದೀನ ನಮ್ಮ ಮಹಾಬಲಕ್ಕೂ ಅಧಿಪತಿ ಗಾಡಿ ಗುರುತ್ತವ ಅಪಿ ಅಲ್ಲ ಸೂಚನೆ ಕೊಪ್ಪಿಸ ಮಾಡಿ ಬಂದೀಗ ಈ ಕಟ್ಟಿಗೆ ನನ್ನೆ ಮೀರಟೆ ಜನತಾ ಬಲ ಕೊಡ್ತೀನಿ ಒಬ್ಬ ಅದ ಹಾಲು ನಗರ ಅದ ಸಂವರ್ಧನೆ ಅವರಿಗೆ